ನನಗೆ ಮಹಿಳೆಯರ ಸಂಘಟನೆಯಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇದೆ. ಅವರು ಮನದಟ್ಟು ಮಾಡಿಕೊಂಡರೆ ಸಮಾಜದ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಏನೆಲ್ಲಾ ಮಾಡಬಲ್ಲರು ಎಂಬುದು ನನಗೆ ಗೊತ್ತು. ಕೆಡುಕುಗಳನ್ನು ಅಳಿಸಿ ಹಾಕುವುದರಲ್ಲಿ ಅವರು ಅತಿಶಯವಾದ ಸೇವೆಯನ್ನು ಮಾಡಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಜಂಗಲ ಪರ್ವತ ನದಿಯೋ ಕೇ ಪಾರ್ ನಾಲ್ ಸಾಲ ಆಯಾ ಹೈ ನ್ಯಾಯ ಕಾ ಸಂಸಾರ್ ಜನಜಾತಿಯೋ ಕಾ ಹಕ್. ನಾಲ್ಸಕ ಸಂವಾದ ಯೂನಿಟ್ ಆದಿವಾಸಿ ಸಮುದಾಯೋ ಕೋ ಶಿಕ್ಷಾ ಸ್ವಾಸ್ಥ್ಯ ಕಾನೂನಿ ಸಹಾಯತಾ ಔರ್ ಉನ್ಕೆ ಸಭಿ ಅಧಿಕಾರೋ ಕೋ ಸುಲಭ ಬನಾನೆ ಮೇ ಸಹಾಯತಾ ಕರೇಗಿ. ಕಾನೂನಿ ಸಹಾಯತಾ ಕೇ ಲಿಯೇ ಕಾಲ್ ಕೀಜಿಯೇ 1500 ಪರ್. ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ? ಅದು ಕೂಡ ಆಪ್ ನಿಂದ. ವಾಹ್, ಸಿಕ್ಬಿದ್ರು. ಅಪರಿಚಿತ ಆಪ್ ನಿಂದ ಬಚಾವಾಗಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233. ಶ್ರೋತೃ ಬಾಂಧವರಿ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8:00 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಮಾವಿನ ಬೆಳೆ ಬೇಸಾಯ ಈ ಬಗ್ಗೆ ಧಾರವಾಡದ ಪ್ರಮೋದ್ ತುಕಾರಾಮ್ ಗಾಂವ್ಕರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ನಿನ್ನೆ ನಾವು ಮಾವು ಬೆಳೆಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಮಗೆ ಮಾಡಿಕೊಟ್ವಿ. ಇವತ್ತು ಮಾವು ಬೆಳೆಯ ಕುರಿತು ಇನ್ನಷ್ಟು ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣಂತೆ. ಪ್ರಮೋದ್ ತುಕಾರಾಮ್ ಗಾಂವ್ಕರ್ ಅವರೇ, ನಮಸ್ಕಾರ. ನಮಸ್ಕಾರ. ಪ್ರಮೋದ್ ಅವರೇ, ಮೊನ್ನೆ ನಮ್ಮ ತೋಟಗಾರಿಕೆ ಇಲಾಖೆಯವರು ಮಾವು ಮೇಳನ ಮಾಡಿದರು 13-17 ಈ ಮಾವು ಮೇಳದಲ್ಲಿ ಹೇಗೆ ಜನ ಸ್ಪಂದಿಸಿದ್ರು? ಅದರೊಳಗೆ ಸ್ಪೆಷಲ್ ಅಂದ್ರೆ ಮಿಯಾಜಕ್ಕೆ ಅಂದ್ರೆ ಜಪಾನಿ ತಳಿರಿ, ಅದನ್ನ ನಾವು 10,000 ರೂಪಾಯಿ ಒಂದಿಗೆ ಮಾವು ಮಾರ್ತೇನೆ ರೀ. ಅದನ್ನು ಯಾವ್ದ್ರಿ? ಮಿಯಾಜಕ್ಕೆ ಜಪನೀಸ್ ತಳಿ. ಜಪನೀಸ್ ತಳಿ ಅದನ್ನು ಪ್ರದಕ್ಷಿಣೆಗೆ ಇಟ್ಟಿದ್ದು ಅದು ಬಹಳ, ಯಾಕಂದ್ರೆ ನಾ 2012 ಗಿಡ ಹಚ್ಚಿದ್ದೆ. ಅದು ನನ್ಗೆ 2015 ಅದು ಹಣ್ಣು ಕೊಡ್ಕೊಂತ ಇದ್ರಿ. ಅದು 10,000 ರೂಪಾಯಿಗೆ ಒಂದ್ ಹಣ್ಣು ರೀ. ಹೋದ ವರ್ಷ ಒಂದ್ ಹಣ್ಣು ಮಾರಿದ್ದೆ, ಹೋದ ವರ್ಷ 4 ಆಗಿದ್ದರೆ. ಗ್ರಾಹಕರು ತಗೊಂಡ್ ಹೋಗ್ತಾರೆ? ತಗೊಂಡ್ ಹೋಗ್ತಾರೆ. ಅಂದ್ರೆ ಈಗ ನಮ್ಮ ಇದು ನಮ್ಮ ಹುಡುಗರು ಈಗ ಪ್ರವೀಣ್ ಅಕ್ಷಯ ವಿಕ್ರಮ್ ಅದು ಅವ್ರಿಗೆ ನಾನು 10 ರೂಪಾಯಿ ಇವತ್ತು ಹಣ್ಣು ಬಂದೈತಿ ಹೊಲ್ದಾಗಿ ತಂದೈತಿ, ನೀವು ಮಾರ್ಕೆಟಿಂಗ್ ಮಾಡಕ್ ಅಡ್ಡಿ ಇಲ್ಲ ಅಂತ ಹೇಳ್ಬಿಡ್ತೇನೆ ರೀ ಅವ್ರಿಗೆ. ಈಗ ಒಂದ್ ಹಣ್ಣಿಂದ ಅಂತೂ ತಗೊಂಡ್ಬಂದಿದ್ದು ಮೊನ್ನೆ ಬುಕ್ ಆಗಿತ್ತು. ಇದಕ್ಕಿಂತ ಮೊದ್ಲಿಕ್ಕೆ ಈಗ ಫಸ್ಟ್ ಹಣ್ಣು ಕೊಪ್ಪಳ ಕೃಷಿ ಮೇಳಿರ್ತದೆ, ವರ್ಷ ಬಂದು ತಗೊಂಡ್ ಹೋಗ್ತಾರೆ, ಅವ್ರಿಗೆ ಫ್ರೀ ಕೊಡ್ತೇನೆ ಅವ್ರಿಗೆ. ಇನ್ನೊಂದು ಹಣ್ಣು ತಂದು ಈಗ ಸೇಲ್ ಮಾಡಕಿದ್ ಮೇಡಮ್, ಒಂದ್ ಡಿಮಾಂಡ್ ಆಗಿತ್ತು. ಹಿಂಗ ಈ ಸರ್ತ 25 ಆ ಗಿಡದಾಗ ಕಾಯಿ ಆಗ್ಯಾವ. ಈ ಫಸ್ಟ್ ಟೈಮ್ ಇಷ್ಟು ವರ್ಷದಾಗ 25 ಇದಕ್ಕೆ 4-5 ಆಗ್ತಿದ್ದು, ಅದ್ರೊಳಗೆ 10 ಕಾಯಿ ಈ ಸರ್ತ ಸೇಲ್ ಮಾಡ್ಬೇಕಂತ ಮಾಡಿದ್ರೆ ಆದ್ರೆ ಒಂದು 15 ಕಾಯಿ ನಮ್ಮ ಫ್ರೆಂಡ್ಸಿಗೆ, ನಮ್ಮ ಯಾರು ಇದಾರಲ್ಲ ಅವ್ರಿಗೆ ಟೇಸ್ಟ್ ಮಾಡ್ಬೇಕು, ಯಾಕಂದ್ರೆ ಅಪರೂಪ ರೀ ಅದು ಭಾಳ ಅಂತ ಕಾಯಿ ಇಟ್ಟೇನಿ ರೀ. ಅದೊಂದು ಚಲೋ ಇದಾಗಿತ್ತು ರೀ ಡಿಮಾಂಡ್. ಆಮ್ಯಾಗ ಆಪೂಸ್ ಅಂತೂ ನಾ ಸೇಲ್ ಮಾಡೈತೇನೆ ರೀ, ಮಾರ್ಕೆಟ್ನಾಗೂ ಮಾಡ್ತೇನೆ. ನನಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡಿದ್ರಿಂದ ಎಲ್ಲರೂ ರೈತರಿಗೆ ಅನುಕೂಲ ಆಕೈತ್ರಿ, ಯಾಕಂದ್ರೆ ಎಲ್ಲರೂ ತಮ್ಮ ತಮ್ಮ ಹೊಲದಾಗಿಂದ ತಂದು ಅಲ್ಲಿ ಮಾಡಲಿಕ್ಕೆ ಒಂದು ಫೌಂಡೇಶನ್ ರೀ ಅದು, ಅಲ್ಲಿಂದ ಅದು ಮಾಡಿದ್ರಿಂದ ಚಲೋ ಆಗೈತೆ ಬಿಡ್ರಿ. ಅದು ಎಲ್ಲರಿಗೂ ನಾವು ಸೇಲ್ ಮಾಡ್ತೇವೆ ಅಲ್ಲಿ. ಈಗ ಮಾರ್ಕೆಟಿಂಗ್ ಹೇಗಿದೆ ಅಂತೀರಿ? ಅಂದ್ರೆ ಮಾವಿನ ಹಣ್ಣುಗಳನ್ನು ತಾವು ಎಲ್ಲೆಲ್ಲಿ ರಫ್ತು ಮಾಡ್ತೀರಿ, ಬೇರೆ ದೇಶಕ್ಕೂ ರಫ್ತು ಮಾಡ್ತೀರಾ ಹೇಗೆ? ಧಾರವಾಡ, ಹುಬ್ಳಿ, ಬೆಂಗಳೂರು ಮಾಡ್ತಿರ್ತೇವೆ, ಬಾಂಬೆ, ಪುಣೆನು ಮಾಡ್ತಿರ್ತೇವೆ. ಬಸ್ ಟ್ರಾನ್ಸ್ಪೋರ್ಟ್ ದಿಂದ ಒಂದು ನಮ್ಗೆ ಚಲೋ ಇದಾಗಿದೆ, ಟ್ರಾನ್ಸ್ಪೋರ್ಟಿಂಗ್ ಕಳಿಸ್ಬೋದು. ಹಿಂಗಾಗಿ ಅದೊಂದು ಅನುಕೂಲ ಇದಾಗಿದೆ ನಮ್ಗೆ. ಮಾಡ್ತೀರಿ, ಎಕ್ಸ್ಪೋರ್ಟ್ ಮಾಡ್ತೀರಿ. ಎಕ್ಸ್ಪೋರ್ಟ್ ಅಂದ್ರೆ ಹೆಂಗ? USA 2017 USA ಎಕ್ಸ್ಪೋರ್ಟ್ ಮಾಡ್ತಿರ್ತೀವಿ. ಅಮೆರಿಕಕ್ಕೆ ಕಳ್ತೇವೆ, ಸಿಕಾಗೋ ಮತ್ತೆ ಕ್ಯಾನ್ಫಸ್ ಅಲ್ಲಿ ಊರಿಗೆ. ನಾಲ್ಕೈದು ದಿವಸದಿಂದ ಒಂದು ಎರಡೂವರೆ ಟನ್ ನಾವು ಅಮೇರಿಕಾಗೆ ಕಳಿಸಿದ್ರಿ. ಮ್ಯಾಂಗೋ ಗ್ರೋವರ್ ಅಸೋಸಿಯೇಷನ್ದಿಂದ ಮೊನ್ನೆ ಒಂದು 15 ದಿವಸದಿಂದ ಸಿಂಗಾಪುರ್ಗೆ ಕಳಿಸಿದ್ರು. ಒಂದು 4-5 ಮಂದಿ ಕೂಡಿ ಸಿಂಗಾಪುರ್ ಸ್ಯಾಂಪಲ್ ಅಂತೇಳಿ ಒಂದು ಕಳಿಸೇವಿ. ಈಗ ನೆಕ್ಸ್ಟ್ ಟೈಕ್ ಅವ್ರದ್ದು ಮತ್ತೊಂದು 1.5 ಟನ್ ಆರ್ಡ್ರ್ ಐತ್ರಿ ಅವ್ರದ್ದು. ಆ ಟೈಪ್ನ ಇದು ಮಾಡ್ತೀವಿ. ಈಗ ತಾವು ಮಾರ್ಕೆಟಿಂಗ್ ಹೊರದೇಶಕ್ಕೂ ತಾವು ರಫ್ತನ್ನು ಮಾಡ್ತೀನಿ, ಇದಕ್ಕೆಲ್ಲ ಯಾರ್ಯಾರು ತಮಗೆ ಸಹಾಯ ಮಾಡ್ತಾರೆ? ಸರ್, ಇಷ್ಟೆಲ್ಲ ನಾವು ಕ್ವಾಲಿಟಿ ಮಾಡ್ಕೋಬೇಕಾದ್ರೆ ಈಗ ನಾವು 2010 ನಾವು ಧಾರವಾಡ ದೀಪಕ್ ಫರ್ಟಿಲೈಸರ್ ಅಂತ ಅವ್ರು ಬಂದು ನಮಗೆಲ್ಲ ಕಳಿಸಿದ್ರು. ಅದಾತ್ರಿ ಈಗ ನಾವು ಧಾರವಾಡದ ನಾವು ಇಷ್ಟೆಲ್ಲರೂ ಕ್ವಾಲಿಟಿ ಮಾಡ್ಬೇಕಾದ್ರೆ ಭದ್ರಣ್ಣವ್ರನ್ನ ಸಾಹೇಬ್ರು ಇದ್ದಾರೆ, ಹೊಟ್ಟಿಕಚ್ಚ ಡಿ ಅವರು ಇಮ್ತಿಯಾಜ್ ಅಂತಿದ್ದಾರೆ, ಅವರು ಎಲ್ಲ ನಮ್ಗೆ ಬಂದು ಗೈಡೆನ್ಸ್ ಮಾಡ್ತಾರೆ. ಈಗ ಹೊಟ್ಟಿಕಚ್ಚನವರು ಇದ್ದಾರೆ ನಮ್ಮ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯದಾಗ ಕುಂಬಾಫರ್ ಫಾರ್ಮ್ದಾಗ ಒಂದು ಹೊಟ್ಟಿಕಚ್ಚ ಡಿಪಾರ್ಟ್ಮೆಂಟ್ ಐತ್ರಿ. ಅದ್ರೊಳಗೆ ಮೇನ್ ನಮ್ಗೆ ಕುಕ್ನೂರ್ ಸಾಹೇಬ್ರ ಅಂತಿದ್ದಾರೆ, ಕುಕ್ನೂರ್ ಅವರು ಗೋಪಾಲಿ ಅಂತಿದ್ದಾರೆ ಸೈಂಟಿಸ್ಟ್. ಅವರು ನಮ್ಗೆ ಹಿಂಗೆ ಇದು ಮಾಡ್ಕೊ ಎಷ್ಟು ಟ್ರೈನಿಂಗ್ ಮಾಡಿಕೊಟ್ಟಾರಲ್ರಿ, ಒಂದು ವರ್ಷದ ಚಾರ್ಟ್ ರೀ, ಜೂನ್ದಿಂದ ಜೂನ್ ಏನು ಮಾಡಬೇಕು ಅನ್ನೋದು ಪೂರ್ತಿ ಬರೆದು ಕೊಟ್ಬಿಡ್ತಾರೆ. ಅಂದ್ರೆ ಏನು ಮಾಡಿದ್ರೆ ನಿಮ್ಮ ಕ್ವಾಲಿಟಿ ಬರ್ತೈತಿ, ಹೆಂಗೆ ಮಾಡಬೇಕು, ಏನು ಮಾಡ್ಬೇಕಂದ್ರೆ ಜೂನ್ ಟು ಜೂನ್ ನಮ್ಮ ಕ್ವಾಲಿಟಿ ಮಾಡಿ ಕೊಟ್ಟಿರದಿಂದ ನಂಬರ್ ಒನ್ ಮಾಡ್ಕೊಂಡಿರಿ ಸರ್. 2017 ನಾನು ನಮ್ಮ ಮಗ ಹೋಗಿ ರಫ್ತು ಮಾಡೋ ಟ್ರೈನಿಂಗ್ 3 ದಿವಸ ಬೆಂಗಳೂರು ಮ್ಯಾಂಗೋ ಬೋರ್ಡ್ನವ್ರಿ, ಅದೊಂದು ಭಾಳ ಅನುಕೂಲ ಆಗೈತೆ ನಮ್ಗೆ. ಮ್ಯಾಂಗೋ ಬೋರ್ಡ್ ನಮ್ಗೆ ಹೋಗೋದು ಬರೋದು ಖರ್ಚು, ಆಮ್ಯಾಗ ಅಲ್ಲಿ ನಿಲ್ಲು ಖರ್ಚು ಎಲ್ಲಾನು ಕೊಟ್ಟು ನಮ್ಗಲ್ಲೇ ಕರ್ಕೊಂಡು ನಮ್ಗೆ ಅವರು ಒಂದು ಗ್ರೂಪಿಗೆ ಇದು ಹಾಕಿದ್ರು, ಟ್ರೈನಿಂಗ್ ಕೊಟ್ರು 3 ದಿವಸ. ನಾನು ನನ್ನ ಮಗ ಪ್ರವೀಣ್ ಅಂತ ಹೋಗಿ 3 ದಿವಸ ಟ್ರೈನಿಂಗ್ ತೊಗೊಂಡ್ ಬಂದೆ. ರಫ್ತು ಆಗ್ಬೇಕಾದ್ರೂ ನಮ್ಮ ಗ್ಲೋಬಲ್ ಗ್ಯಾಪು ಆಮೇಲೆ ಎಲ್ಲ ಬೇಕ್ರಿ ಮ್ಯಾಂಗೋ ಬೋರ್ಡ್ದಿಂದ. ಅಂದ್ರೆ ನಾವು ಏನು ಕೆಮಿಕಲ್ ಹೊಡೆದ್ರು ಏನು ಮಾಡ್ತೀವಿ ಅದನ್ನು ಪೂರ್ತಿ ರೆಕಾರ್ಡ್ ಆಗ್ಬೇಕು ರೀ, ಸಾಹೇಬ್ರು ಎಲ್ಲ ನೋಡ್ಬೇಕು, ರೆಕಾರ್ಡ್ ಆಗ್ಬೇಕು ಎಲ್ಲಾನು. ಅದಾಗ ಅದ್ರಿ ಇದು ಹಾಕೈತ್ರಿ, ಯಾಕಂದ್ರೆ ಈಗ ಗ್ಲೋಬಲ್ ಗ್ಯಾಪ್ ಅಂತ ಬರ್ತದೆ, ಅವ್ರು ಹೊಲಕ್ಕೆ ಬರ್ತಾರೆ, ಅವ್ರು ಬೆಂಗಳೂರಿಂದ ದಿಲ್ಲಿಯಿಂದ ಬರ್ತಿರ್ತಾರೆ, ಅವರೆಲ್ಲ ಚೆಕ್ ಮಾಡ್ತಾರೆ ನೀವು ಏನು ಹೊಡೆದಿರಿ ಮಣ್ಣಿನ ಪರೀಕ್ಷೆ ಅವೆಲ್ಲ. ಅವಾಗದ್ದು ಬಂದು ಹಣ್ಣಿನಲ್ಲಿ ರಾಜ ಅಂದ್ರೆ ಮಾವಿನ ಹಣ್ಣು. ಹೌದೌದು, ಆಪೋಸ್ ರೀ, ಅದ್ರೊಳಗೆ ಆಪೋಸ್ ವರ್ಲ್ಡ್ ಫೇಮಸ್ ಆಪೋಸ್ ರೀ, ಧಾರವಾಡ ಆಪೋಸ್ ಅದು. ಅದಕ್ಕೆ ಮಾವು ಬೆಳಿಬೇಕಾದ್ರೆ ತಾವು ಸಾಕಷ್ಟು ತೊಂದರೆಗಳಿರ್ತವೆ, ನಮ್ಮ ರೈತರು ಸಾಕಷ್ಟು ತೊಂದರೆಗಳನ್ನ ಪಟ್ಟು ಈ ಮಾವಿನ ಬೆಳೆಯನ್ನ ಬೆಳೆದು ಮಾರ್ಕೆಟಿಗೆ ತರಬೇಕಾದ್ರೆ ಹರಸಾಹಸ ಪಡಬೇಕಾಗತ್ತೆ. ಇಂಥ ಒಂದು ಸಂದರ್ಭದಲ್ಲಿ ತಾವು ಧಾರವಾಡ ಮಾವು ಬೆಳೆಗಾರರ ಬಳಗದ ಉಪಾಧ್ಯಕ್ಷರಾಗಿದ್ದೀರಿ, ತಾವು ಸರ್ಕಾರದಿಂದ ಏನಾದರೂ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಾ ಹೇಗೆ? ಧಾರವಾಡ ಮಾವು ಬಳಗ ಉಪಾಧ್ಯಕ್ಷ ಆಗಿ ಮತ್ತು ಮಾವು ಬೆಳೆಗಾರಾಗಿ ಈಗ ಇಷ್ಟು ನಾವು ಸರ್ಕಾರದಿಂದ ಹೆಂಗೈತ್ರಿ? ಈಗ ನಮ್ಮ ಧಾರವಾಡ ಆಪೀಸು ಎಲ್ಲ ಕಡೆ ಹೋಗ್ಬೇಕಾದ್ರೆ ನಮ್ಗೆ ಧಾರವಾಡ ಲೋಕಲ್ ಅಷ್ಟೇ ಮಾರಿದ್ರೆ ಅದು ಆಗೋದಿಲ್ಲ, ಹೊರಗಿನ ದೇಶಕ್ಕೂ ನಾವು ಪರ್ಸ್ನಲ್ ಕಳಿಸ್ತೇವೆ. ಈಗ ಬಾಂಬೆ ಪುಣಾನು ಕಳಿಸ್ತೀವಿ. ಈಗ ದಿಲ್ಲಿಗೆ ಹೋಗ್ಬೇಕಾದ್ರೆ ಕಿಸಾನ್ ರೈಲ್ವೆ ಅಂತ ಐತ್ರಿ, ಅದು ಧಾರವಾಡಕ್ಕೆ ಬರವಲ್ದು, ಅದು ಎಲ್ಲೂ ಯಾರು ಕೇಳಿದ್ರು ಇಲ್ಲ ಅಂತಾರೆ. ದಿಲ್ಲಿ ಮಾರ್ಕೆಟಿಗೆ ನಮ್ಗೆ ಭಾಳ ಡಿಮ್ಯಾಂಡ್ ಐತೆ, ಯಾಕಂದ್ರೆ ನಾನು ಲಾಸ್ಟ್ ಹೋದ ವರ್ಷದ ಕಾಶ್ಮೀರ ದಿಲ್ಲಿಗೆ ಅದು ಹೋದಾಗ ಆಪೂಸ್ ಅವ್ರಿಗೆ ಕಾಶ್ಮೀರ ಗೊತ್ತೇ ಇಲ್ಲ ಅವ್ರಿಗೆ, ಇದ್ರ ಮಿಲ್ತಾಯಿ ನೀ ಬಾಯಿ ಅಂತಾರೆ ಅವ್ರು. ಅದಕ್ಕೆ ನಂದೇನ್ರಿ ಆ ಸೈಡ್ ಧಾರವಾಡದವರು ರೈತರದೆಲ್ಲಾನು ಹೋಗ್ಬಿಟ್ರೆ ನಮ್ಗೆ ಅದೊಂದು ಭಾಳ ಅನುಕೂಲ ಆಗ್ತದೆ, ಟ್ರಾನ್ಸ್ಪೋರ್ಟಿಂಗ್ ಮೇನ್. ಯಾಕಂದ್ರೆ ನಮ್ಗೆ ಪರ್ಸನಲ್ ರೈತರಿಗೆ ಅಷ್ಟೆಲ್ಲ ಖರ್ಚು ಮಾಡಿ ಟ್ರಾನ್ಸ್ಪೋರ್ಟಿಂಗ್ ಕೊಡಕ್ ಬರೋದಲ್ರಿ, ಆದ್ರೆ ಸರ್ಕಾರದಿಂದ ಅದೊಂದು ಮಾಡ್ಬೇಕ್ರಿ ನಮ್ಗೆ. ಇನ್ನೊಂದು ನಮ್ಗೆ ಸರ್ಕಾರದಿಂದ ಆಗ್ಬೇಕು ಮ್ಯಾಂಗೋ ಬೋರ್ಡ್, ಅದು ನಡೆದ್ರ ವರ್ಕ್ ಫಾಸ್ಟ್ ಆಗ್ಬೇಕ್ರಿ ಅದು. ಯಾಕಂದ್ರೆ ಭಾಳ ವರ್ಷ ಆತಿಗೆ ನಾವು ಬೆನ್ನು ಹತ್ತಿ ಮ್ಯಾಂಗೋ ಬೋರ್ಡ್ ಆಗ್ಬೇಕು ಆಗ್ಬೇಕಂತೇಳಿ ಒಂದು ಹಂತಿಗೆ ಬಂದಿದ್ದು ಬರಬೇಕು ವರ್ಕ್ ಆಗ್ಬೇಕು ಅಂದ್ರಿ. ಸೆಕೆಂಡ್ ನಮ್ಗೆ ಜೆ ಐ ಟ್ಯಾಗ್ ಅಂತ ಬೇಕ್ರಿ. ಜೆ ಐ ಟ್ಯಾಗ್ ಅಂದ್ರೆ ಧಾರವಾಡನಾಗ ನಾವು ಇಷ್ಟು ವರ್ಷದಿಂದ ಮಾವು ಬೆಳಾಕ್ತೀವಿ ಬೆಳೆದೇವಿ ಅಂತೇಳಿ ಜೆ ಐ ಟ್ಯಾಗ್ ಇತ್ತಂದ್ರೆ ನಮ್ಗೆ ಸರ್ಕಾರದಿಂದ ಬಂತಂದ್ರೆ ವರ್ಲ್ಡ್ನಾಗ ಎಲ್ಲರೂ ಎಲ್ಲಿ ಕುಂತಲ್ಲಿ ನಮ್ಮ ಹೆಂಗೋದದು ಗೊತ್ತಾಗ್ಬಿಡ್ತದ್ರಿ. ಆಮ್ಯಾಗೆ ನಮ್ಮ ಮ್ಯಾಂಗೋಗೆ ಇನ್ನೊಂದು ಏನು ಬೇಕಂದ್ರೆ ನೋಡ್ರಿ, ನಾವು ಬೆಳಿತೇವೆ ಈ ವರ್ಷ ನೋಡ್ರಿ, ಎರಡು ಹೊಸ ಪ್ರಾಬ್ಲಮ್ ಇದಾವೆ ಮ್ಯಾಂಗೋಗೆ. ನಮ್ಮ ಸೈಂಟಿಸ್ಟ್ಗಳು ಹೇಳ್ತಾರೆ, ಆದರೆ ಪ್ರತಿಯೊಂದು ಅವ್ರು ಭಾಳ ಬರ್ಡನ್ ಹಾಕೋಕ್ಕಾಗೋದಿಲ್ಲ. ರಿಸರ್ಚ್ ಸೆಂಟರ್ ಆಗ್ಬೇಕು, ಮ್ಯಾಂಗೋ ರಿಸರ್ಚ್ ಸೆಂಟರ್ ಆಗ್ಬೇಕು ಧಾರವಾಡನಾಗ ರೀ. ಮ್ಯಾಂಗೋ ರಿಸರ್ಚ್ ಸೆಂಟ್ರ್ ಯಾಕಂದ್ರೆ ಇಲ್ಲಿ ನೋಡ್ರಿ ಇಷ್ಟು ಏರಿಯಾ ಆಯ್ತಲ್ಲ ಧಾರವಾಡನಾಗ, 22,000 ಎಕರೆ ಧಾರವಾಡ ಡಿಸ್ಟಿಕ್. ಹಿಂಗೆ 4 ಡಿಸ್ಟಿಕ್ ಕೂಡಿಸಿ ಒಂದು 90,000-80,000 ಎಕರೆ ಹಾಕಿತ್ರಿ ಇಲ್ಲೇ ಧಾರವಾಡದ 4 ಡಿಸ್ಟಿಕ್ ಕೂಡಿಸಿ ಸೆಂಟರ್ನಾಗ. ಇಲ್ಲಿ ನಮ್ಮ ರಿಸರ್ಚ್ ಸೆಂಟರು ಇಂಥ ಏನು ಸಮಸ್ಯೆ ಆದ್ರೆ ಫಾಸ್ಟ್ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ತರದ ಕಾರ್ಯಗಳನ್ನು ಮಾಡೋದಿಲ್ವಾ? 45 ವರ್ಷದಾಗ ನಾವು ಒಮ್ಮೆ ಹೋಗೇನು ನೋಡ್ರಿ, ಯಾಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಾಗ ನಮ್ಮ ಮ್ಯಾಂಗೋದು ಅಂತ ಅದೇನು ಏನು ಆಗಿಲ್ಲರಿ ಇನ್ನೂ ಮಟ್ಟ. ಒಮ್ಮೇನು ನಮ್ಗೆ ಕರೆಸಿ ಒಂದು ಮೀಟಿಂಗ್ ಮಾಡಿದ ಹೊರತಾಗಿ ಅದು ಆಗಿಲ್ಲ. ಯಾಕೆ ಆಗೋದಿಲ್ಲ ನಮ್ಗೆ ಅಂತ ಗೊತ್ತಾಗೋಲ್ದು. ಯಾಕಂದ್ರೆ ಮ್ಯಾಂಗೋ ಧಾರವಾಡ ಜಿಲ್ಲಾ ಮಾವು ಅಂತೇಳಿ ಐತ್ರಿ, ಅದ್ರೊಳಗೆ ವರ್ಲ್ಡ್ ಫೇಮಸ್ ಆಪೂಸ್ ಐತಿ. ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯ ಅಂದ್ರೆ ಅವ್ರದ್ದು ಹಾರ್ಟಿಕಲ್ಚರ್ ಅವ್ರು ಮಾಡ್ತಾರೆ. ವಿಸಿ ಸಾಹೇಬ್ರಿಗೆ ಅವ್ರಿಗೆ ಭೇಟಿ ಆದಾಗ ಕೃಷಿ ಮೇಳ ಮಾಡ್ತೀನಿ, ಲಕ್ಷ ಗಟ್ಟಲೆ ಬಂದು ಬರ್ತಾರೆ, 10-15-20 ಲಕ್ಷ. ಧಾರವಾಡ ಡಿಸ್ಟಿಕ್ ಅಪುಸ ನಮ್ ಬೆಳಿತೇವಿ, ಒಂದನು ಸ್ಟಾಲ್ ಇಲ್ಲ, ಒಬ್ಬರಿಗೆ ಯಾರು ಹೇಳೋದಿಲ್ಲ. ಇದ ರತ್ನಗಿರಿ ಹೋಗ್ರಿ, ಇದ ನಮ್ಮ ಮಹಾರಾಷ್ಟ್ರ ಬ್ಯಾರೆ ಕಡೆ ಸ್ಟೇಟ್ಗೆ ಇದಕ್ಕೆ ಹೋಗ್ರಿ, ಗೋಡಂಬಿದಾತು ಆಮೇಲೆ ನಮ್ಮ ಮೋಸಂಬಿದು ಎಲ್ಲಾನು ಹೈಲೈಟ್ ಮಾಡ್ತಾರೆ. ನಮ್ಮ ಧಾರವಾಡ ಕೃಷಿ ವಿಷಯದಲ್ಲಿ ಒಟ್ಟು ಧಾರವಾಡ ಆಪಸದ ಹೈಲೈಟ್ ಆಗವಲ್ದಂತ ಭಾಳ ಬೇಜಾರಾಗಿದೆ ಮನಸ್ಸಿಗೆ ನನಗೆ. ಮಾಧ್ಯಮದವರು ಮಾಡ್ತಾರೆ, ನಮ್ಮ ಎಲ್ಲ ಧಾರವಾಡದ ಎಲ್ಲ ಪ್ರೊಟೆಕ್ಷನ್ ಎಲ್ಲಾನು ಹಿಂಗೆ ನೋಡ್ರಿ. ನಾನು ಮೊನ್ನೆ ಟಿ ವಿ ಒಳಗೆ ಯಾವಾಗಲೂ ಕೇಳಿದ್ರೆ ರತ್ನಗಿರಿದು ನಮ್ಮ ಎಲ್ಲ ಮಿನಿಸ್ಟ್ರು ಹೇಳ್ತಾರೆ, ನಿತಿನ್ ಗಡ್ಕರಿ ಅವರು ಮೀಟಿಂಗ್ನಾಗ ಎಲ್ಲ ಕಡೆ ನಮ್ಮ ರತ್ನಗಿರಿದ ಆಪೋಸ್ ಹಿಂಗೆ ಐತಲ್ಲ ವರ್ಲ್ಡ್ ಫೇಮಸ್ ಅಂತೀವಿ. ಅದು ನಮ್ಗೆ ನೋಡಿದ್ಕೊಳ್ಳೆ ನಮ್ಮ ಧಾರವಾಡದ ಯಾಕೋ ಬರೋದಿಲ್ಲ ಅನ್ನೋ ಮಾಳ ಬೇಜಾರಾಕಿತ್ತು. ಇಷ್ಟು ಆಪೋಸ್ ನಾವು ಬೆಳೆದೂ ಸೆಂಟ್ರ್ ಎಲ್ಲ ವರ್ಲ್ಡಿಗೆ ಯಾಕೆ ಹೋಗೋದಿಲ್ಲ ಇದು. ನಾವು ಪರ್ಸ್ನಲ್ ಮಾಡಿದ್ರು ಯಾಕಂದ್ರೆ ಪೊಲಿಟಿಕ್ಸ್ ಲೆವೆಲ್ ಆದ್ರೆ ನಮ್ಗೆ ಚಲೋ ಹಾಕಿತ್ರಿ. ಅಂದ್ರೆ ಹೈಲೈಟ್ ಎಲ್ಲಿ ಹೋದ್ರು ದಿಲ್ಲಿ ಹೋಗಿದ್ರು ನಮ್ಮ ಧಾರವಾಡ ಆಪೋಸ್ ಹಿಂಗೈತಿ ಹಿಂಗೈತಿ ಅಂತೇಳಿ. ಯಾಕಂದ್ರೆ ಅವರು ಅಷ್ಟು ಹೈಲೈಟ್ ಮಾಡ್ತಾರೆ ಅಂದಮೇಲೆ ಅವ್ರದ್ದು ಚಲೋ ಐತೆ, ಅವ್ರದ್ದು ಕೆಟ್ಟ ಅಂತ ನಾವು ಯಾವಾಗಲೂ ಅನ್ನೋದು. ರತ್ನಗಿರಿ ಆಪೋಸ್ ಇದು ಎರಡೂ ಈಕ್ವಲ್ ಐತ್ರಿ. ಇದು ನಮ್ಗೆ ಸ್ವಲ್ಪ ರಾಜಕೀಯದಿಂದ ಇದಕ್ಕೆ ಹೈಲೈಟ್ ಕೊಡ್ಬೇಕು. ತಳಿಗಳನ್ನು ತರಬೇಕಾದ್ರೆ ರತ್ನಗಿರಿ ತಳಿನ ತರ್ತಿರಲ್ಲ? ಹೌದು ರತ್ನಗಿರಿ ತಳಿನ ಇಲ್ಲೂ ಧಾರವಾಡನಾಗ ತಳಿ ಸಿಗ್ತಾವ ರೀ. ರತ್ನಗಿರಿ ಅವ ಅಪ್ಪ ಅಂತ ಹೆಂಗ ಅಂತಾರಲ್ಲ, ರತ್ನಗಿರಿದ ಏನು ಗಿಡ ಇದು ಇರ್ತಾವಲ್ರಿ, ಅಲ್ಲಿ ಕರೆಕ್ಟ್ ಪರ್ಫೆಕ್ಟ್ ಕೆಲಸ ಮಾಡಿರ್ತಾರೆ ಅಲ್ಲಿ. ಅಂದ್ರೆ ಗ್ರಾಫ್ಟಿಂಗ್ ನಾ ಕೇಳೋದು, ಈಗ ರತ್ನಗಿರಿ ಬಿಟ್ಟು ಧಾರವಾಡದ ಆಪೋಸ್ ತಳಿ ಇದೇನಾ ಅಂತ? ಸರ್, ಆಪೋಸ್ ತಳಿ ಒಂದೇ ರೀ. ಗ್ರಾಫ್ಟಿಂಗ್ ಮಾಡೋದು ಅಂದ್ರೆ ಗಿಡ ಹುಡುಕೋದು, ಅದು ಪರ್ಫೆಕ್ಟ್ ಆಪೋಸ್ ಅಂದ್ರೆ ಒಂದೇ. ನಮ್ಮಲ್ಲಿ 100 ವರ್ಷದ ಇದಾವ್ರಿ ತೋಟದಾಗ, ಬೇರೆ ಬೇರೆ ಗಿಡದನು ಇದ್ದಾವು. ಗ್ರಾಫ್ಟಿಂಗ್ ಮಾಡೋದೇನೈತಲ್ರಿ ಅಷ್ಟು ಪರ್ಫೆಕ್ಟ್ ಆಗ್ಬೇಕ್ರಿ. ಸುಮ್ಮನೆ ಯಾವ್ದಾರು ಒಂದು ಗ್ರಾಫ್ಟಿಂಗ್ ಇದು ಮಾಡಿದ್ರೆ ಅದು ಪರ್ಫೆಕ್ಟ್ ಗಿಡ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಗ್ರಾಫ್ಟಿಂಗ್ ಮಾಡಿದ್ಮೇಲೆ ಅಷ್ಟು ಕರೆಕ್ಟ್ ಬರ್ತದ್ರಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಆಗಲಿ ಅಥವಾ ನಮ್ಮ ವಿಶ್ವವಿದ್ಯಾಲಯಗಳಾಗಲಿ ತಾವು ಏನು ಹೇಳಿರಲ್ಲ ಆ ಅಂಶಗಳ ಮೇಲೆ ಗಮನ ಹರಿಸಿ ಕೃಷಿ ಮೇಳದಲ್ಲೂ ಸಹ ಈ ಆಪೋಸಿಗೆ ಒಂದು ಅವಕಾಶ ಕೊಟ್ಟರೆ ಅನುಕೂಲ ಅಂತ ತಾವು ಹೇಳಿರಿ, ಖಂಡಿತ ದಿನಗಳು ಬರ್ತವಂತ ನಾವು ಆಶಿಸ್ತೇವೆ. ಈಗ ಪ್ರಮೋದ್ ಅವರೇ, ಮುಖ್ಯವಾಗಿ ನಮ್ಮ ಗ್ರಾಹಕರು ಮಾವಿನ ಖರೀದಿಯನ್ನು ಮಾಡ್ತಾರೆ, ಈ ಮಾವಿನ ಪ್ರಿಯರು ಮಾವಿನ ಖರೀದಿ ಮಾಡುವಾಗ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು? ಯಾವುದು ರೇಟ್ ಕಡಿಮೆ ಅಂದ್ಕೊಳ್ಳೆ ಅದು ಅಂಥ ಕ್ವಾಲಿಟಿ ಬರೋದಿಲ್ಲ ಒಂದು ತಿಳ್ಕೊಬೇಕು. ರೇಟ್ ಕಡಿಮೆ ಅಂದ್ಕೊಳ್ಳೆ ಅದು ಸಜಿಕ್ ಅದು ಯಾರಿಗೂ ಆದ್ರೆ ಎಲ್ಲಿ ರೇಟ್ ಹೆಚ್ಚಿಗೆ ಇರ್ತೈತಿ ಎಲ್ಲಿ ಕ್ವಾಲಿಟಿ ನೋಡ್ಬೇಕಂದ್ರೆ ಕಾಯಿ ತೊಗೊಂಡ ಮ್ಯಾಗ ನೋಡ್ಬೇಕ್ರಿ. ಎಲ್ಲರೂ ಏನು ಮಾಡ್ತಾರೆ, ಇವತ್ತು ಮನೆ ಹೋಗಿ ಇವತ್ತು ಕಟ್ ಮಾಡಿ ತಿನ್ನಬೇಕು ಅದಂತ ಬಂದಿರ್ತಾರೆ. ಯಾರೂ ಅದು ಮಾಡಬಾರ್ದ್ರಿ. ಯಾಕಂದ್ರೆ ಇವತ್ತು ಕಾಯಿ ನಾಳೆ 3 ದಿವಸ 2-3 ದಿವಸ ಮನೆಗೆ ಹೋಯ್ದ್ಮ್ಯಾಗ ಕಾಯಿ ಇಡಬೇಕ್ರಿ. ಈಗ ನಮ್ಮಲ್ಲಿ ನಾವು ತೊಗೋಬೇಕಾದ್ರೆ ಕಾಯಿ ತೊಗೊಂಡ್ಮೇಲೆ ನಾವು ಈಗ ತರ್ತೇವೆ, ನಾಳೆ ತಿನ್ನೋಂಗೆ ಇರೋದಿಲ್ಲ ಅವು. ಯಾಕಂದ್ರೆ ಇವತ್ತು ನಾವು ಕಾಯಿ ತಂದೀವಿ ಅಂದರೆ ನಮ್ಗೆ ಸೇಲ್ ಆಗಲಿ ಅಂದ್ರೆ ನಾವು 2 ದಿವಸಕ್ಕೆ ಕೊಳಕ್ಕೆ ಚಲೋ ಆಗ್ಬಿಡ್ತೈತೆ ರೀ. ಯಾರೂ ನಾವು ನಾಳೆ ಕಾಯಿ ತರ್ಬೇಕಂದ್ರೆ 2-3 ದಿವಸ ಮೊದಲಿಗೆ ತರಬೇಕು. ತಂದ ಮೇಲೆ ಮನೆಗೆ ಹೋದ್ಮೇಲೆ ಬಾಕ್ಸ್ ಮ್ಯಾಗ ತಂದ್ರೆ ಬಾಕ್ಸ್ ಓಪನ್ ಇಡ್ಬೇಕು. ಬಾಕ್ಸ್ ಓಪನ್ ಇಟ್ಟು ಅದಕ್ಕೆ ಕೂಲಿಂಗ್ ಬೇಕು. ಅದಕ್ಕೆ ಬಾಕ್ಸ್ ಮುಚ್ಚಿಟ್ಟು ಮತ್ತು ಅದು ಕೊಳಕ್ಕೆ ಚಾಲು ಮಾಡಿಬಿಡ್ತೈತ್ರಿ ಅದು. ಯಾಕಂದ್ರೆ ಅದಕ್ಕೆ ಬಾಜುಕ್ಕೆ ಒಂದಕ್ಕೊಂದು ಹೀಟ್ ಆಗಿಬಿಡ್ತದೆ ಭಾಳ. ಅದನ್ನು ಓಪನ್ ಇಡ್ಬೇಕು. ಆಮೇಲೆ ಧಾರವಾಡ ಆಪಸ್ ಒಂದು ಹಿಂಗೆ ಸ್ಪೆಷಲ್ ಐತಲ್ರಿ, ನಿಮ್ಮ ಮನೆಯೊಳಗೆ ಹೋದ್ಮೇಲೆ ಫುಲ್ ವಾಸನೆ ಬರಕ್ಕೆ ಚಾಲು ಮಾಡ್ತೈತೆ. ಒಂದು ವಾಸನೆ ಚಾಲು ಅಂತ ಅಂದ್ರೆ ವಾಸನೆ ಚಲು, ಅದ್ರೊಳಗೆ ಎಲ್ಲಾನು ಹಣ್ಣು ಆಗೋದಿಲ್ಲ ಒಂದೊಂದು ಹಣ್ಣು. ಆಮ್ಯಾಗೆ ಭಾಳ ಮಂದಿ ಹೋದ ಕೂಡ ಕಟ್ ಮಾಡಿ ತಿಂದು ಬಿಡ್ತಾರೆ, ಬೈದು ಒಗೆದು ಬಿಡ್ತಾರೆ. ಹುಳಿ ಇತ್ತು 4 ದಿವಸ ತಡೀರಿ, ಸಪ್ಪ ಇತ್ತಂದ್ರೆ ಬಡ ಬಡ ಸಿಕಂಡ್ ಮಾಡಿ ತಿಂದು ಬಿಡ್ಬೇಕ್ರಿ. ಅದನ್ನು ಸಕ್ಕರೆ ಹಾಕೋದು ಸಿಕಂಡ್, ಯಾಕಂದ್ರೆ ಅದೇ ಹುಳಿ ಇದ್ರೆ 4 ದಿವಸ ತಡಿಬೇಕು. ಸಪ್ಪ ಇತ್ತಂದ್ರೆ ಎಳೆಕಾಯಿ ಅಂತ ತಿಳ್ಕೊಬೇಕ್ರಿ ನಾವು. ಯಾರು ಹೋದ್ರೂ ಸಪ್ಪ ಇದ್ರೆ ಎಳೆಕಾಯಿ ಅಂತ ಹೇಳ್ಬೇಕು, ಸಿಕಂಡ್ ಮಾಡಿ ತಿನ್ನಬೇಕು. ಹುಳಿ ಇತ್ತಂದ್ರೆ 4 ದಿವಸ ತಂದು ಇದು ಮಾಡಬೇಕು. ಯಾರು ಮನೆಗೆ ಒಯ್ಯಲ್ರಿ ತೊಳೆದು ಇದು ಮಾಡಿ ತಿನ್ಬೇಕು. ಯಾಕಂದ್ರೆ ನಾವು ಹುಲ್ಲೊಳಗೆ ಇದ್ರೊಳಗೆ ಹಣ್ಣು ಮಾಡಕ್ಕೆ ಹಾಕಿರ್ತೀವಿ. ಅಲ್ಲ, ಈಗ ಸಾಮಾನ್ಯವಾಗಿ ಗ್ರಾಹಕರು ಏನು ಮಾಡ್ತಾರೆ, ಮಾವಿನ ಹಣ್ಣು ಖರೀದಿ ಮಾಡ್ಬೇಕಾದ್ರೆ ಸ್ಮೆಲ್ ನೋಡ್ತಾರೆ, ವಾಸನೆ ಚೆನ್ನಾಗಿದ್ರೆ ಇದು ಹಣ್ಣು ಚೆನ್ನಾಗೈತೆ ಅಂತಂದು ಖರೀದಿ ಮಾಡೋಂಥದ್ದು ರೂಢಿ. ಹೌದು, ಈ ಥರ ಮಾಡೋದು ಒಳ್ಳೇದಾ ಅಥವಾ ಯಾವ ಥರ ಆಯ್ಕೆ ಮಾಡ್ಕೋಬೇಕು? ಇಲ್ಲ, ಮಾವಿನ ಹಣ್ಣು ಚೆಕ್ ಮಾಡಿ ತಗೋರಿ, ತೊಕ್ಕೊಳಕ್ಕೆ ಏನು ಬೇಡ. ಸ್ಮೆಲ್ ಬರೋದು ಯಾವಾಗ ರೀ, ಫುಲ್ ಹಣ್ಣು ಆದಾಗ ಸ್ಮೆಲ್ ಬರ್ತದ್ರಿ. ಅದ್ರೊಳಗೆ ಧಾರವಾಡದ ಹಣ್ಣು ಸ್ಪೆಷಲ್ ಏನು ಒಂದು ಏನಂತ, ಫುಲ್ ಹಣ್ಣು ಆತಂದ್ರೆ ಇಷ್ಟು ವಾಸನೆ ತಗೋತೈತಲ್ರಿ, ಅದು ಫುಲ್ ವಾಸನೆ ತಗೋತದ್ರಿ. ಫುಲ್ ಹಣ್ಣು ಆತಂದ್ರೆ ಧಾರಣೆಗೆ ನಮ್ಮ ಮನೆಯೊಳಗೆ ನೋಡೋದಂದ್ರೆ ಅದನ್ನ ಕಟ್ ಮಾಡಿ ನಾವು ನಾಲಿಗೆ ಒಳಗೆ ಹಿಂಗೆ ಇಟ್ಟು ಒತ್ತಿಗೆ ಬಿಟ್ರೆ ತಾನೇ ಮೇಲ್ಟ್ ಹಾಕೊಂಡು ಬಂದ್ಬಿಡೋದು. ಅಷ್ಟು ಟೇಸ್ಟ್ ಧಾರವಾಡ ಅಪ್ಪಸದ ಐತ್ರಿ. ಧಾರವಾಡ ಅಪ್ಪಸದ ಅದು ಕ್ವಾಲಿಟಿ ಐತೆ, ಚಲೋ ಕ್ವಾಲಿಟಿ ವಾಸನೆ ತಗೋಬೇಕು ಕಾಯಿ. ಅಂದ್ರೆ ಭಾಳ ಸಂತೋಷ. ಪ್ರಮೋದ್ ಅವರೇ, ತಮ್ಮ ಈ 50 ಎಕರೆಯಲ್ಲಿ 7,000 ಗಿಡ ಹಾಕಿ ಮಾವಿನ ತೋಟವನ್ನು ಬೆಳೆಸಿ ಸಾಕಷ್ಟು ಹಣ್ಣುಗಳನ್ನು ಬೇರೆ ಬೇರೆ ದೇಶಗಳಿಗೂ ಕಳಿಸ್ತಾ ಇದ್ದೀರಿ, ತಮ್ಮ ಒಟ್ಟು ಆದಾಯ ಎಷ್ಟು? ಸರ್, ಈಗ ಮೊದಲಕ್ಕೆ ಎಲ್ಲ ಕಡಿಮೆ ಆಕಿತ್ತು, ಈಗ ನಾವು ಸ್ವತಃ ಹಣ್ಣು ಮಾಡಿ ಎಕ್ಸ್ಪೋರ್ಟ್ ಮಾಡಿ ಇದು ಮಾಡೋದ್ರಿಂದ ಈ ಸರ್ತಿ ಡಬಲ್ ಅಂದ್ರೆ ಮಂದ್ಯಕ್ಕೆ 7-8 ಲಕ್ಷ, ಈ ಸರ್ತಿ ಒಂದು 15-16 ಲಕ್ಷ ಮೇಲೆ ಆದಾಯ ಮಾಡ್ಕೋಬೇಕಂತ ಮಾಡಿದ್ರು ಆಗ್ತೈತೆ ಅಂತ ವಿಚಾರ ಮಾಡಕ್ಕೆ. 16 ಲಕ್ಷ ಎಲ್ಲ ಖರ್ಚು ತೆಗೆದು ಎಲ್ಲ ಖರ್ಚು ಭಾಳ ಬರ್ತೈತ್ರಿ, ಅದು ಖರ್ಚು ತಗೊಂಡು 16 ಲಕ್ಷ ಮೇಲೆ ಉಳಿತೈತಿ ಅಂತ ನಂದು ಐತಿ. ಈ ವರ್ಷ ಸ್ವಲ್ಪ ಕಡಿಮೆ ಐತೆ ಅಂದ್ರೆ ಯಾಕಂದ್ರೆ ಈ ವರ್ಷ 30 ಟನ್ ನಂದು ಹಿಡ್ದೇನ್ ರೀ, ಯಾಕಂದ್ರೆ 40 ಎಕರೆ ಇದು ಅಪ್ಪಸ್ ಒಂದು ಹೆಂಗೈತ್ರಿ, ಮೊದ್ಲಕ್ಕೆಲ್ಲ 3-4 ಟನ್ ಬರ್ತಿತ್ತು, ಈಗ ಇಳುವರಿ ಕಡಿಮೆ ಆಗಿದ್ರಿಂದ 1 ಟನ್ನಿಗೆ ಬಂದು ಹತ್ತೈತ್ರಿ. ಅದು 1 ಟನ್ನಿಗೆ ಬಂದು ಹತ್ತಿದ್ರಿಂದ ಇದು ರೊಕ್ಕ ಡೈರೆಕ್ಟ್ ನಾವು ಫ್ಯಾಕ್ಟ್ರಿಗೆ ಇದಕ್ಕೆ ಕೊಟ್ರೆ ಬರೀ 1 ಎಕರೆಗೆ 30,000 ರೂಪಾಯಿ ಸಿಗುದಿಲ್ಲ, 25,000, ಅದ್ರದ್ದು ಖರ್ಚಾಗವಲ್ದ್ರ ಅದು. ಹಿಂಗಾಗಿ ನಾವು ಹಣ್ಣು ಮಾಡಿ ಫಾರಿನ್ ಕಳಿಸಿ ಇದು ಮಾಡಿದ್ಮ್ಯಾಗ ಸ್ವಲ್ಪ ನಮ್ಗೀಗ ರೊಕ್ಕ ಉಳಿತೈತ್ರಿ, ರೊಕ್ಕ ಉಳುಕ ಮಾಡ್ಕೋಬೇಕ್ರಿ, ರೊಕ್ಕ ಇದು ಆಪಸ್ ಇದ್ರೊಳಗೆ ಕುಂತಲ್ಲೇ ಬರುದಿಲ್ಲ. ಅಂದ್ರೆ ಒಟ್ಟು ತಮ್ಮ 50 ಎಕರೆಯಲ್ಲಿ 7,000 ಗಿಡದಿಂದ 30 ಟನ್ನ ತಾವು ಬೆಳೀತಾ ಇದ್ರಿ. ಹೌದೌದು, ಈ ವರ್ಷ ಬಹಳ ಕಡಿಮೆ ಐತಿ, ನಿರ್ಮಳೆ ಕಡಿಮೆ ಐತಿ. ಈಗ ಈ ವರ್ಷಿಗೆ ನಮ್ಗೆ ಯಾವಾಗ ಹಂಗಿದ್ರೆ ಈಗ 2 ವರ್ಷನಾಗ ಈ ಕ್ಲೈಮೇಟ್ ಚೇಂಜ್ ಆಗಿದ್ರಿಂದ ನಮ್ ಇಳುವರಿಗೆ ಬಹಳ ಹೊಡೆತ ಬಿದ್ದೈತ್ರಿ. ಯಾಕಂದ್ರೆ ನಮ್ಗೆ ಇಳುವರಿಗೆ ಹೆಂಗಿರ್ಬೇಕ್ರಿ, ನವಂಬರ್ ಡಿಸೆಂಬರ್ದಾಗ ಚಳಿ ಇರ್ಬೇಕು, ನಾವು ಸ್ವಿಟರ್ ಹಾಕೋತಿದ್ವಿ. ಜನವರಿ 14 ಸಂಕ್ರಮಣ ಮಟನೂ ಚಳಿ ಇರಬೇಕು, ಒಂದು ಚಳಿ ಹೋಗೈತ್ರಿ, ಚಳಿ ಹೋಗೈತಿ, ಜನವರಿಗೆ ಹೂ ಬಿಡ್ತು, ಬಿಸಿಲು ಭಾಳ ಆಗ್ಬಿಡ್ತು, ಬಿಸಿಲು ಭಾಳ ಆಗ ಪೊಲಿನೇಷನ್ ಆಗಲಿಲ್ಲ, ಹೂ ನಿಲ್ಲಿ ಇಬ್ಬನಿ ಬಿದ್ರೆ ಭಾಳ ಆ ಟೈಮ್ನಾಗ ರೋಗ ಚಾಲೂ ಆಗ್ಬಿಡ್ತೈತೆ ನಮ್ಗೆ. ಇಬ್ಬನಿ ಜಾಸ್ತಿ ಬಿದ್ರು ರೋಗ ಬರ್ದು ಬಿಡ್ತಾ ಅಂದ್ರೆ ಇಬ್ಬನಿ ಬಿತ್ತಂದ್ರೆ ಅದಕ್ಕೆ ವೈಟ್ ಒಂದು ಫಂಗಸ್ ಆಗ್ಬಿಡ್ತೈತ್ರಿ, ಒಡಿಮಿಳೆ ಅಂತೀವಿ ಅದಕ್ಕೆ. ಅದ್ರ ಮೇಲೆ ಬಿತ್ತಾರೆ 4 ದಿವಸನಾಗ ಅದು ಹೂ ಕರಿಗೆ ಒಣಗಿ ಹೋಗ್ಬಿಡ್ತೈತೆ, ಅಷ್ಟು ಇಬ್ಬನಿ ಇಫೆಕ್ಟ್ ಐತ್ರಿ. ಇಬ್ಬನಿನೂ ಭಾಳ ಬೀಳ, ಒಂದು ದಿವಸ ಬೆಳಗ್ಗೆ ಮತ್ತೆ ಬಿಸಿಲ ಬೀಳ್ಬೇಕು, ಇಬ್ಬನಿ ಕಂಟಿನ್ಯೂ ಇಬ್ಬನಿ ಆದ್ರೆ ಒಡಿಮಿಳೆ ಆಗ್ಬಿಡ್ತೈತೆ, ಬೆಳಗಿದಾಗಿ ಹೂ ಉದುರು ಬಿಡ್ತೈತೆ. ಈ ವರ್ಷ ನಮ್ಗೆ ಕ್ಲೈಮೇಟ್ ಚೇಂಜು ಆಮ್ಯಾಗ ಇಷ್ಟನ್ನು ಮಳೆನೂ ಬೀಳ್ಬಾರ್ದಾಗಿತ್ತಿರಿ. ಇದು ಹೋಳಿ ಹುಣ್ಣಿ ಆದ್ಮೇಲೆ ಒಂದು ಮಳೆ ಆದ್ರೆ ಸಾಕ್ರಿ ನಮ್ಗೆ. ಹೋಳಿ ಹುಣ್ಣಿಗೆ ಕಾಮಣ್ಣ ಕಣ್ಣೀರ್ ಅಂತೇಳಿ ಬರ್ತದಲ್ಲ, ಅದು 1 ದಿವಸ 2 ದಿವಸ ಆಗಿ ಹೋಗ್ಬಿಡ್ಬೇಕು, ಅದ್ರೊಳಗೆ ಮಿನರಲ್ಸ್ ಭಾಳ ಇರ್ತಾವೆ. ಹಿಂಗಾಗಿ ಈ ವರ್ಷ ಏಪ್ರಿಲ್ದಾಗ ಮಳೆ ಆಗಿದ್ರಿಂದ ನಮ್ಮ ಕಾಯಿಗೆ ಭಾಳ ಇಫೆಕ್ಟ್ ಆಗೈತ್ರಿ. ಯಾಕಂದ್ರೆ ಕಾಯಿ ಕ್ವಾಲಿಟಿ ಎಷ್ಟು ಮಾಡ್ಬೇಕಂದ್ರೆ ಭಾಳ ಫಂಗಸ್ ಈ ಟೈಪ್ ಬಂದ್ಬಿಡ್ತೈತೆ, ಅದಕ್ಕೆ ಒಮ್ಮಿಗೆ ಕರ್ರಿಗೆ ಆಗ್ಬಿಡಾಕ್ತಾವೆ, ಮಳೆ ಇಷ್ಟ ಆಗ್ಬಿಡ್ತು, ರೈತರಿಗೆ ಭಾಳ ನುಕ್ಸಾನ ಆಗುತ್ತೆ. ಅದಕ್ಕೆ ಈ ವರ್ಷದ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಬಾಕಿ ನನ್ನ ಕಡೆ ಇಷ್ಟು ತಳಿ ಇದಾವಲ್ರಿ, ಅದಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆಪಸ್ ಒಂದಕ್ಕೆ ಇಷ್ಟು ಪ್ರಾಬ್ಲಮ್ ಆಕೈತಿ, ಅಂದ್ರೆ ಬೇರೆ ತಳಿಗೆ ನಡೀತದೆ, ಬೇರೆ ತಳಿಗೆ ನಡೀತದೆ, ಹೈಬ್ರಿಡ್ ಇದಕ್ಕೆ ಇದು ಹೋಗಿರ್ತದೆ, ಅಂತ ಪರಿ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ. ಪ್ರಮೋದ್ ತುಕಾರಾಮ್ ಗಾಂವ್ಕರ್ ಅವರೇ, ಈ ಹಣ್ಣನ್ನು ತಾವೇನು ಬೆಳೆದಿದ್ದೀರಲ್ಲ, ಈಗ ಒಂದು ವಾಡಿಕೆ ಇದೆ ನಮ್ಮ ಜನರಲ್ಲಿ, ಮಳೆ ಬಿದ್ದ ತಕ್ಷಣ ಮಾವಿನ ಹಣ್ಣು ತಿನ್ನಬಾರ್ದು, ಅದರಲ್ಲಿ ಹುಳ ಆಗತ್ತ ಅನ್ನೋದೊಂದು ವಾಡಿಕೆ, ಒಂದು ನಂಬಿಕೆ, ಇದು ನಿಜಾನ? ಹುಳ ಬೀಳೋದು ಯಾವಾಗ ಹೆಂಗಿತ್ರಿ, ಕ್ಲೈಮೇಟ್ ಚೇಂಜ್ ಆದಂತ ಬಂದೇ ಬರ್ತದೆ, ಅದಕ್ಕೇನು ಇದಿಲ್ಲ, ಬರ್ತದೆ ಹುಳ ಆಗ್ತದೆ, ಹುಳ ಆತ ಅಂದ್ಕೊಳ್ಳಿ ಅದು ಕಟ್ ಮಾಡಿದ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಮೇ ಜೂನ್ ಮಟನು ಮಾವಿನ ಹಣ್ಣು ಬೇಕಾದಂಗೆ ಬಂದೇ ಬರ್ತಾರೆ, ಚಲೋ ಇದ್ದವ ಇರ್ತಾವ ಕ್ವಾಲಿಟಿ. ಅಂದ್ರೆ ಮಳೆ ಬಂದ್ರೆ ಏನು ತೊಂದರೆ ಇಲ್ಲ, ಮಳೆ ಬಹಳ ಆದ್ರೆ ಮಾವಿನ ಇದಕ್ಕೆ ತೊಂದರೆ ಐತ್ರಿ. ಅಂದ್ರೆ ಜನ ಏನಂತಾರ ಅಂದ್ರೆ ಮಳೆ ಬಿತ್ತು ಇನ್ನು ಮಾವಿನ ಹಣ್ಣು ತಿನ್ನಬಾರ್ದು ಅನ್ನೋದು ಮೆಂಟಾಲಿಟಿ ಬಂದ್ಬಿಡ್ತಾರ, ಅವರ ತೀರ್ಮಾನ ತಗೊಂಡ್ಬಿಡ್ತಾರ ಸಾಮಾನ್ಯವಾಗಿ. ಅದಕ್ಕೆ ಇದು ಸರಿನಾ ಹೌದು ಅಲ್ಲೋ ಅಂತ ರೈತಗೆ ಹೆಂಗೈತ್ರಿ, ಮಳೆ ಬಿದ್ದಾಗ ಹುಳ ಬರ್ತಾವ ಅನ್ನೋದು ಅದು ನೆಲದಾಗ ನ್ಯಾಚುರಲಿ ಬಂದೇ ಬಿಡ್ತೈತ್ರಿ. ಅದು ನೆಲದಾಗ ನಾವು ಹುಳದ ಸಲುವಾಗಿನ 1700 ಟ್ರ್ಯಾಪ್ ಕಟ್ತೇನ್ರಿ ನಾನು, ಒಂದು ಹುಳ ಸಲುವಾಗಿ 30-40 ಸಾವಿರ ರೂಪಾಯಿ ಖರ್ಚು ಮಾಡ್ತೇನೆ. ಅದಕ್ಕೆ ನಿಥಾಲಿಜಿನಲ್ ಅಂತ ಹೇಳಿ ಔಷಧ ಅದರ 100 ml 13-100 ರೂಪಾಯಿ ಅದಕ್ಕೆ 12-13 ಸಾವಿರ ರೂಪಾಯಿ ಲೀಟರ್ ಬೀಳ್ತದ. ಆದ್ರೂ ಅದು ನೇಚರ್ ಇದ್ದೇ ಇರ್ತದೆ, ಅದು ಅಷ್ಟು ಪ್ರಮಾಣ ಹೋಗೋದು ಕೆಡಿಸೋದು ಅದು ಇದ್ದೇ ಇರ್ತದೆ. ಆದ್ರೂ ನಾವು ಕಂಟ್ರೋಲ್ ಮಾಡಿರ್ತೇವೆ ರೀ. ಅದಕ್ಕೆಲ್ಲ ಟ್ರ್ಯಾಪ್ ಆಫೀಷಿಯಲಿ ನನಗೆ 50 ಎಕರೆಗೆ 500 ಕಟ್ಟಬೇಕಂತ ಇರ್ತದೆ, 1 ಎಕರೆಗೆ 10, ನಾನು 1700 ಟ್ರ್ಯಾಪ್ ಕಟ್ತೀನಿ. 1700 ಒಂದು ಸ್ಪೆಷಲ್ ನಾ ಏನು ಟ್ರ್ಯಾಪ್ ತಂದೆ ಏನಂದ್ರೆ ಬೆಂಗಳೂರಿಂದ ಒಂದು 10 ವರ್ಷ ಅದನ್ನು, ಇದ್ರೊಳಗೆ ಮೇಲ್ ಫಿಮೇಲ್ ಅಂತ ಇರ್ತದೆ. ಟ್ರ್ಯಾಪ್ನಾಗ ಫಿಮೇಲ್ ಟ್ರ್ಯಾಪ್ ಬೇರೆ ಕಟ್ಟೇನ್ ರೀ, ಒಂದು ಫಿಮೇಲ್ ಹುಳ 1700 ಅದ್ರ ಸೈಕಲ್ ಒಂದು ತಿಂಗಳ ಇದ್ರೊಳಗೆ 1700 ಮಾವಿನ ಹಣ್ಣು ಕೆಡಿಸ್ತೈತೆ, ಒಂದು ಇದಕ್ಕೆ 1700 ಮಾತಾಡ್ತಾ ತತ್ತಿ ಹಾಕ್ತೈತ್ರಿ. ಅಂತದ್ ನಾವು ಟ್ರ್ಯಾಪ್ ತರ್ಸೀವಿ ಅದನ್ನು ಹೊಲದಾಗ, ಅದನ್ನು ಕಟ್ತೇವೆ, ಅದನ್ನು ಅದನ್ನು ಟ್ರ್ಯಾಪ್ನಾಗ ಕಟ್ಟಿದ ಮೇಲೆ ಕಡಿಮೆ ಆಗಿರ್ತೈತ್ರಿ. ಅಂತಾಪರಿ ಏನು ಈಗಿಂದ ಅಷ್ಟೇನು ಇದಿಲ್ಲರಿ. ಆಮೇಲೆ ಇನ್ನೊಂದು ಭಾಳ ಮಂದಿ ಅಂತಾರೆ, ಕಟ್ ಮಾಡಿದ ಮೇಲೆ ಒಳಗೆ ಬೆಳ್ಳಗೆ ಆಗಿರ್ತೈತಿ, ಇದಾಗಿರ್ತೈತಿ. ಅದ್ರ ರೈತ ಏನು ಮಾಡಕ್ ಬರ, ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಮೇಲೆ ಬಿಸಿಲಿಗೇನು ಕಾಯಿ ಇರ್ತಾವಲ್ರಿ, ಈಗ ಮಳೆ ನೈಸರ್ಗಿಕವಾಗಿ ಆಗಿರ್ತದೆ, ಏನು ಮಾಡಕ್ ಬರೋದಿಲ್ಲ. ಅದು ಹೆಂಗ್ರೆ ನೇಚರ್ ಈಗ ಬಿಸಿಲು ಹೆಚ್ಚಿಗೆ ಆಗ್ಬಿಡ್ತಾರೆ, ಒಳಗೆ ಅದಕ್ಕೆ ಹೀಟ್ ಆಗ್ಬಿಡ್ತದೆ, ಬೇರೆ ಹಣ್ಣಿಗೆ ಆಗೋದಿಲ್ಲ. ಯಾಕಂದ್ರೆ ಇದು ಸೆನ್ಸಿಟಿವ್ ಭಾಳ ರೀ ಅಪ್ಪಸ್, ಬೇರೆನು ಕಲಿಮಿ ಆಗಲಿ ಸಣ್ಣ ಇಲಿ ಮೊಸರು ಯಾವುದೂ ತಗೋರಿ, ಅದಕ್ಕೆ ಏನೂ ಆಗೋದಿಲ್ಲ. ಇದು ಮ್ಯಾಲಿನ ತುದಿಯೊಳಗೇನು ಕಾಯಿ ಇರ್ತಾವಲ್ರಿ, ಅದಕ್ಕೆ ಟೆಂಪ್ರೇಚರ್ ಇವತ್ತಿಗೆ 35 ಧಾರವಾಡನಾಗ ಐತ್ರಿ ಮಧ್ಯಾಹ್ನ, ಏಕದಮ್ 37-38 ಹೋತಂದ್ರೆ ಅವಾಗ ಅದಕ್ಕೆ ಒಳಗೆ ಶಾಕ್ ಆದಂಗೆ ಆಗ್ಬಿಡುತ್ತೆ, ಅವಾಗ ಸ್ಪಂಜಿ ಟಿಶ್ಯೂ ಬರ್ತದ್ರ. ಸ್ಪಂಜಿ ಟಿಶ್ಯೂ ಯಾರು ಬಂದರೂ ಅದು ಏನು ತಪ್ಪಿಲ್ಲ, ಅದು ಬೇಕಾದ್ರೆ ಅದು ಎಷ್ಟು ಸ್ಪಂಜಿ ಬೆಳ್ಳಗೆ ಆಗಿರ್ತೈತಲ್ಲ ಅದನ್ನು ಕಟ್ ಮಾಡಬೇಕಾದಂಗೆ ತಿನ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಹುಳ ಆದ್ರಂತೂ ಕಟ್ ಮಾಡಿ ಹೋಗಿದೆ, ಅದಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ. ಅಲ್ಲ ಪ್ರಮೋದ್ ಅವರು, ನಾನು ಕೇಳೋದೇನಪ್ಪ ಅಂದರೆ ಈಗ ತಾವು ಕಟಾವು ಮಾಡೋದಕ್ಕಿಂತ ಪೂರ್ವದಲ್ಲಿ ಅಥವಾ ಗಿಡದಲ್ಲಿ ಹುಳ ಆದರೆ ಅದು ಬೇರೆ, ನಾನು ಹೇಳೋದು ಮಾವಿನಕಾಯಿಗಳನ್ನು ತಾವು ಕಟಾವು ಮಾಡಿ ಹಣ್ಣು ಮಾಡಿ ಮಾರ್ಕೆಟ್ಗೆ ತಂದಿಟ್ಟಿರ್ತೀರಿ, ಇಂಥ ಸಮಯದಲ್ಲಿ ಮಳೆ ಬಿದ್ದರೆ ಆ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಈ ಮಾವಿನ ಹಣ್ಣುಗಳನ್ನು ತಿನ್ನಬೇಕು ಬೇಡವೋ? ಸರ್, ಮಾವಿನ ಹಣ್ಣು ತಿನ್ನಕ್ಕೆ ಯಾವಾಗಲೂ ಬೇಡ ಅನ್ನಂಗಿಲ್ಲ ನಾವು, ಯಾಕಂದ್ರೆ ಮಾವಿನ ಹಣ್ಣು ಟೇಸ್ಟ್ ಇದ್ದೇ ಇರ್ತದೆ. ಮಾವಿನ ಹಣ್ಣು ಮಳೆ ಬಿದ್ದ ಮೇಲೆ ತಿನ್ನಬೇಡ್ದು, ಅದಕ್ಕೆ ಏನೂ ಎಫೆಕ್ಟ್ ಅಲ್ಲರಿ, ಯಾಕಂದ್ರೆ ಮಾವಿನ ಹಣ್ಣು ಅಪೋಸದ ಏನೈತಲ್ರಿ ತಳಿದು, ಹೆಲ್ತಿಗೆ ಬೆನಿಫಿಟ್ ಐತೆ ಹೊರತಾಗಿ ಏನೂ ಪ್ರಾಬ್ಲಮ್ ಆಗೋದಿಲ್ರಿ. ತಿನ್ಬೇಕು, ಒಂದು ಲಿಮಿಟ್ ಮ್ಯಾಗೆ ಇದ್ದೇ ಇರ್ತದೆ ಚಲೋ ತಿನ್ನಕ್ಕೆ. ನನ್ನ ಅಭಿಪ್ರಾಯ, ನಾ ಅಂತೂ ತಿಂದೇ ತಿಂತೇನೆ, ಎಲ್ಲರೂ ತಿನ್ನಬೇಕಂತೀನಿ ನಾನು. ತಿಂದ್ರೆ ಅದಕ್ಕೆ ಹೃದಯ ದೀಡ್ ತಿಂಗಳು ಸೀಸನ್ ರೀ ಇದು, ಸೀಸನ್ದಾಗ ನಾವು ಹೆದರಿ ಹೆದರಿ ಇದು ಮಾಡೋದಕ್ಕೆ ಏನೂ ಆಗೋದಿಲ್ಲ. ನಾ ಅಂತೂ ನೋಡ್ರಿ ಜುಲೈ ಎಂಡ್ ಮಟನ್ ಅಂತಾನು ತಿಂತೇನೆ ಮಾವಿನ ಹಣ್ಣು, ನಮ್ಮ ಮನ್ಯಾಗ ಇದ್ದೇ ಇರ್ತದ. ಯಾಕಂದ್ರೆ ನಮ್ಮ ಮಗಳು ಎಲ್ಲ ಸನ್ಮತಿ ಮಾವಿನ ಹಣ್ಣು ಸೀಸನ್ ಮುಗೀತೈತ ಅಂದ ಕೂಡಲೇ ಅದಕ್ಕೆ ಏನು ಮಾಡ್ತಾಳಂದ್ರೆ ಲಾಸ್ಟ್ ನಾನು ಹೇಳಿರ್ತೇನೆ ಆಕೆಗೆ, ಒಂದು 2-5 ಕ್ರೇಟ್ ಇವತ್ತು ತಿಂಗಳು ಮುಗೀತಾವ ಮುಂದಿನ ಸೀಸನ್ಗೆ ಅಂದ ಕೂಡಲೇ ಆಕೆ ಏನು ಮಾಡ್ತಾಳೆ, ಅದ್ರೊಳಗೆ ಸ್ವಲ್ಪ ಉಪ್ಪು ಆಮ್ಯಾಗ ಅರ್ಶಿನ ಪುಡಿ ಹಾಕಿ ನೀರಾಗ ಹಾಕಿ ಅದನ್ನು ಒರೆಸಿ ಹಂಗೆ ಇಟ್ಬಿಡ್ತಾಳೆ. ಅದಕ್ಕೆ ಏನೇನು ಆಗೋದಿಲ್ಲ, ಬೇಕಾದಂಗೆ ನಾವು ಜೀವಿಸಿಲ್ಲ ಮೆಟ್ಲ ಕೆಡೋದಿಲ್ಲ ಅವು. ಆ ಟೈಪ್ ಹಾಕಿ ಏನು ಫಂಗಸ್ ಆಗಬಾರ್ದು ಅಂತೇಳಿ ಮಾಡಿ ಅದನ್ನು ಹಣ್ಣು ಮಾಡೋಕೆ ಇಟ್ಬಿಡ್ತಾಳೆ. ಮಾವಿನ ಹಣ್ಣು ತಿನ್ಬೇಕಂತ ಇಷ್ಟು ಪ್ರೀತಿ ಇರ್ತದೆ, ಅದೇ ಫಸ್ಟ್ ಅಕ್ಕಿನ ತಿನ್ನೋದು ಮನೆಯೊಳಗೆ. ಹಿಂಗಾಗಿ ಅದಕ್ಕೆ ಕಾಯ್ದು ಇಟ್ಟಿರ್ತಾಳೆ ಅಕ್ಕಿ, ಅರ್ಶಿನ ಪುಡಿ ಉಪ್ಪು ಸ್ವಲ್ಪ ನೀರಾಗ ಹಾಕಿ ಹಚ್ಚಿ ಆಮ್ಯಾಗ ಅದು ಆರು ಮಟನು ಹಂಗೆ ಇಡ್ತಾಳೆ, ಆಮ್ಯಾಗ ಹಣ್ಣು ಹಾಕಕ್ಕೆ ಹಾಕ್ತಾಳ್ರಿ. ಆ ಟೈಪ್ ನಾವು ಮಾಡಿ ತಿಂತೇವೆ ಇದನ್ನು, ಜೂನ್ ಜುಲೈ ಮಟನು ತಿಂತೇವೆ ರೀ ಹಣ್ಣು. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಅದರಲ್ಲೂ ನಮ್ಮ ಮಾವಿನ ಪ್ರಿಯರಿಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತಿರ್ತಾವ? ಸರಿ, ಯಾರು ಬೀಗರು ಬರಲಿ, ಯಾರು ಊರಿಗೆ ಕಳ್ಸಿದ್ರೆ ನೀವು ಬಾಕ್ಸ್ ಪಟಾಬಿಡ ತಗೊಂಡು ಕಳಿಸ್ರಿ. ಮನೆಯೊಳಗೆ ನಾವು ಇವತ್ತು ಸಂಜೆ ಮುಂದೆ ತಿನ್ಬೇಕಾದ್ರೆ ಇವತ್ತಿನ ಹೋಗಿ ಇವತ್ತು ತಿನ್ನಕ್ಕೆ ಹೋಗ್ಬೇಡ್ರಿ, ಒಂದು 2 ದಿವಸ ಇಡ್ರಿ. ಅದ್ರೊಳಗೆ ವಾಸನೆ ಬರಬೇಕು, ಬರತ್ತದ ಒರಿಜಿನಲ್ ವಾಪಸ್ ಧಾರವಾಡದ ವಾಸನೆ ಬರತ್ತದ, ಹಣ್ಣು ಆಗತ್ತೈತ್ರಿ. ಅದು ಹಣ್ಣು ಆದ್ಕೊಳ್ಳಿ ನೀವು ಹೋಗಿ ಕಟ್ ಮಾಡಿ ತಿನ್ರಿ, ಅದ್ರೊಳಗೆ 1-2 ಬಂದಿರ್ತಾವೆ ಕಟ್ ಮಾಡಿ ತಿನ್ರಿ. ಹುಳಿ ಬಂದ್ರೆ ಇಡ್ರಿ, ಸಪ್ಪ ಇದ್ರೆ ಬಡ ಬಡ ಸಿಕಂಡ್ ಮಾಡಿ ತಿನ್ನೋದನ್ನ ನಂದು ಅಭಿಪ್ರಾಯ ರೀ. ಆ ಟೈಪ್ ಇರ್ಬೇಕಂತೇಳಿ ಎಲ್ಲಿ ಹೋದ್ಮ್ಯಾಗ ಬಾಕ್ಸ್ ಓಪನ್ ಮಾಡ್ರಿ, ತಂಪು ಜಾಗದಾಗ ಇಡ್ರಿ, ಅದು ಸಂಕಾಶ ಹಣ್ಣು ಹಾಕೊಂತ ಇರ್ತದೆ, ಎಲ್ಲೂ ಮುಚ್ಚಿ ಇಡಕ್ಕೆ ಹೋಗ್ಬೇಡ. ನಂದು ಅನುಭವ. ಮತ್ತೆ ನಮ್ಮ ರೈತ ಬಾಂಧವರಿಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ? ರೈತ ಬಂದವ್ರು ಸರ್, ಯಾರು ಮಾವಿನ ಇದು ಮಾಡ್ತಿರಲ್ಲ, ಮಾಡಿದ್ರೆ ಫಾಯ್ದೆ ಐತೈತ್ರಿ, ಫಾಯ್ದೆ ಅಂತೂ ಆಗತ್ತೈತ್ರಿ, ಮಾಡ್ಕೋಬೇಕು. ಸ್ವತಃ ಮಾಡಬೇಕು, ಸ್ವತಃ ಹಣ್ಣು ಮಾಡಬೇಕು, ಸ್ವತಃ ಹಣ್ಣು ಮಾಡಿ ಮಾರಿದ್ರೆ ಆಕೈತ್ರಿ. ಯಾವುದು ಬಾಜುಕ್ನವ ಹಣ್ಣು ತೆಗಿಬೇಕಾರ ಬಾಜುಕ್ನವ ತೋಟದ ಅವ್ನು ತೆಗೆದ ಅವ್ನು ತೆಗೆದ ಅಂತ ನೀವು ಗಡಬಡಿ ಮಾಡಿ ತೆಗ್ಯಾಕ ಹೋಗ್ಬೇಡ್ರಿ. ಮೇನ್ ನೋಡ್ಕೋರ್ ತಿಳ್ಕೊರ್ ಅಧಿಕಾರ ಹೇಳ್ತಾರೆ, ಯಾರೋ ಅನುಭವ ಇದ್ರ ರೈತರ ಇದಪ್ಪ ಬಲ್ತೈತದ ಹಾ ತಿಳ್ಬೇಕು. ಬಲ್ತೈತೆ ಅಂತ ತಿಳಿಬೇಕಂದ್ರೆ ಒಂದು ಹಣ್ಣು ನಿಮ್ಮ ತೋಟದಾಗ ಒಂದು ಕಡೆ 2 ಕಡೆ ಬೀಳ್ತಾರೆ, ಬಲ್ತಕ್ಕೆ ಮೇಲೆ ಅದು ಹಣ್ಣು ಬೀಳ್ತದೆ, ಅವಾಗ ನೀವು ತಿಳ್ಕೊಬೇಕು ಇಲ್ಲ ನಮ್ಮ ತೋಟದಾಗಿನ ಹಣ್ಣು ಬೀಳಾಕತ್ತಾವೆ ಇದು ಬಲ್ತೈತಿ. ಆಮ್ಯಾಗ ಪಕ್ಷಿ ಕಾಗಿ ಬಂದ್ಬಿಡ್ತಾವೆ ಅದಕ್ಕೆ ಹಣ್ಣು ಬಲ್ತಿದ್ದು, ಮಂಗೆ ಎಲ್ಲಾನು ಬಂದ್ಬಿಡ್ತಾವೆ ತಿನ್ನಕ್ಕೆ. ಅವಾಗ ನಾವು ತಿಳ್ಕೊಬೇಕು ಆಯ್ತು ನಮ್ದು ಇದಕ್ಕೆ ಹಣ್ಣು ತೋಟದಾಗ ಬಂದೈತಿ. ಅಂಥವು ಹಣ್ಣು ಮಾಡಿ ನೀವು ಮಾರ್ಕೆಟಿಗೆ ಮಾರಿದ್ರೆ ನೀವು ಗಡಬಡಿ ಮಾಡಿ ತೆಗೆದು ಹಣ್ಣು ಮಾರಿದ್ರೆ ರೇಟ್ ಸಿಗೋದಿಲ್ಲ. ಹಿಂಗಾಗಿ ಯಾರೋ ರೈತರು ಗಡಬಡಿ ಮಾಡಿ ಇದು ಮಾಡಿ ಇಲ್ಲಪ್ಪ ಇವತ್ತು ಇಷ್ಟು ರೇಟ್ ಐತಿ ತೆಗೆದ್ರೆ, ಯಾಕಂದ್ರೆ ಅದು ಎಳೆ ತೆಗೆದ್ರೆ ತುಕ್ಕಕ್ಕೆ ಮಾರ್ಕೆಟ್ನಾಗ ಕೊಟ್ರೂ ರೇಟ್ ಕಡಿಮೆ ಮಾಡ್ತಾರೆ ಅವರು, ತುಕಾನು ಬರೋದಿಲ್ಲ ಅಂತ ಭಾಳ ನುಕ್ಸಾನ್ ಆಗಿದೆ. ಅದಕ್ಕೆ ತೆಗೆದು ರೈತರು ಮಾರಿದ್ರೆ ಹಣ್ಣು ಮಾರಿದ್ರೆ ಫಾಯ್ದೆ ಐತೆ. ಪ್ರಮೋದ್ ತುಕಾರಾಮ್ ಗಾಂವ್ಕರ್ ಅವರೇ, ಮಾವು ಬೆಳೆಯ ಕುರಿತು ಸಾಕಷ್ಟು ವಿಷಯಗಳನ್ನ ಇವತ್ತು ನಮಗೆ ತಿಳಿಸ್ಕೊಟ್ರಿ, ನಮಸ್ಕಾರ. ನಮಸ್ಕಾರ. ಮಾವಿನ ಬೆಳೆ ಬೇಸಾಯ ಈ ಬಗ್ಗೆ ಧಾರವಾಡದ ಪ್ರಮೋದ್ ತುಕಾರಾಮ್ ಗಾಂವ್ಕರ್ ಅವರೊಂದಿಗೆ ಕುಮಾರ್ ಅಗಡಿ ಅವರು ನಡೆಸಿದ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಈಗ ಕೇಳಿ, ಬಾದಾಮಿ ತಾಲೂಕು ಕೆರೂರ್ನ ಪವಿತ್ರ ಜಕಪ್ಪನವರ್ ಹಾಗೂ ತಂಡದಿಂದ ಭಜನಾ ಪದಗಳು. ಶ್ರೀ ಗುರು ಮಹಾಂ ಪಾಹಿ ಸತತ, ಶ್ರೀ ಗುರು ಮಹಾಂ ಪಾಹಿ ಸತತ, ಶ್ರೀ ಗುರು ಮಹಾಂ ಪಾಹಿ ಸತತ. ರಾಗರಹಿತ ಮುನಿ ಹೃದಯ ದಿವರ ಸ್ತೋಮ, ರಾಗರಹಿತ ಮುನಿ ಹೃದಯ ದಿವರ ಸ್ತೋಮ. ಶ್ರೀ ಗುರು ಮಹಾಂಪಾಯಿ ಸತತ ಶ್ರೀ ಗುರು ಮಹಾಂಪಾಯಿ ಸತತ ಪ್ರಣವ ಪರಾತ್ಪರಣೆ ಅನಗಣೆ ಅನುಪಮ ಅದ್ವಯನೆ ಅದ್ವಯನೆ ವಣಜ ಭವ ಚೂತ ರುದ್ರವಂದಿ ಫಣೆ ಶ್ರೀ ಗುರು ಮಹಾಂಬಾಯಿ ಸತತ ನಿತ್ಯ ಮಾಯಾ ರಹಿತ ನಿರ್ಮಲ ಸತ್ಯ ಜ್ಞಾನ ಭರಿತ ಭರಿತ ಸತ್ತು ಚಿತ್ತಾನಂದ ನಿಜ ಪರಿಪೂರ್ಣನೇ ಶ್ರೀ ಗುರು ಮಹಾಂಪಾಯಿ ಸತತ ಶ್ರೀ ಗುರು ಮಹಾಂಪಾಯಿ ಸತತ ಪರಮ ತತ್ವದ ಸಾರ ಬೋಧಿತ ವರಗುಣ ಗಂಭೀರ ಗಂಭೀರ ಶರಣು ಶರಣು ನಿಮ್ಮ ಶರಣವ ನಂಬಿದೆ ಶರಣು ನಿಮ್ಮ ಶರಣವ ನಂಬಿದೆ ವರ ಗುರು ಮಹಾಲಿಂಗ ವರ ಗುರು ಮಹಾಲಿಂಗ ರಂಗ ದಯಾನಿದೆ ವರ ಗುರು ಮಹಾಲಿಂಗ ರಂಗ ದಯಾನಿದೆ ಶ್ರೀ ಗುರು ಮಹಾಂಪಾಯಿ ಸತತ ಶ್ರೀ ಗುರು ಮಹಾಂಪಾಯಿ ಜನರಲ್ಲಿ ಬಂದಿದ್ದೋಗುವರು ಎಷ್ಟೋ ಜನರಲ್ಲಿ ಬಂದ ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಹಿಂದೆ ದರಯಾಳಿದ ಪಂತರಾದವರು ಆವೇಶ ಮುಗುದೊಡನೆ ಹೊರಟ ಹೋಗುವರು ಬಲು ಸೂರನಾಗಲಿ ವಿಜ್ಞಾನಿಯಾಗಲಿ ಸ್ಥಿರವಾಗಿ ಉಳದಿಲ್ಲು ಯಾರು ಮನುಜ ಸ್ಥಿರವಾಗಿ ಉಳದಿಲ್ಲು ಯಾರು ಜಗವೊಂದು ಜಗವೊಂದು ಧರ್ಮಶಾಲೆ ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ವಸತಿಗಿರಲೆಂದು ಆ ಶಿವನು ತಳ ಕೊಟ್ಟ ಅದು ನನ್ನದಂದು ಸನದು ಬರಿಸಿಟ್ಟಿ ತುಸುಯೇರ ಪೇರ ಸೀಮಿ ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಸ್ಥಿರ ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಇಲ್ಲಿಯವರೆಗೆ ಬದಾಮಿ ತಾಲೂಕು ಕೆರೂರಿನ ಪವಿತ್ರ ಜಕಪ್ನವರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ತಿಕೋಟಾದ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ.